ಬಾಧೆ ಮಾಯೆ ಕರ್ಮದ ಬಾಧೆ ಕಾಯ ಕರ್ಣದ ಬಾಧೆ ವಾಯು ವಿಷವೇಂದ್ರಿಯದ ಬಾಧೆ ಶಂಕರ ಹೇಳವ ಜನನ ಮರಣದ ಬಾಧೆ ತಾಪಸಮ ಹೇಳವ ಜನನ ಮರಣ ದಾಯ ದತಿ ಬಾಧೆ ಬಲು ಹೆಣಗೆ ಶಂಕರ ದಾಯ ದತಿ ಬಾಧೆ ಬಲು ಹೆಣಗೆ ಶಂಕರ ನೋಡು ನಿನ್ನ ಪರಿಭಾವ ಬಾಧೆಯನು ನೋಡು ನಿನ್ನ ಪರಿಭಾವ ಬಾಧೆಯನು ಕೃಪೆ ಮಾಡು ಬೇಗನು ಲಭಯ ಹಸಯೂತ್ರಶಗಳ ಬಾಧೆ ವ್ಯಸನ ವೇಳರ ಬಾಧೆ ಹಸಯೂತ್ರಶಗಳ ಬಾಧೆ ವ್ಯಸನ ವೇಳರ ಬಾಧೆ ದೇಶಗಡಿ ಸುವರಿ ಕುಲದ ಬಾಧೆ ಶಂಕರ ಕುಸುಮ ಬಾಲನ ಬಾಧೆ ಮದಶೋಕ ಮೋಹರತಿ ಕುಸುಮ ಬಾಲನ ಬಾಧೆ ಮದಶೋಕ ಮೋಹರತಿ ವಿಷನ ದುರ್ಬಾಧೆ ಘನ ವ್ಯನಗೆ ಶಂಕರ ವಿಷನ ದುರ್ಬಾಧೆ ಘನ ವ್ಯನಗೆ ಶಂಕರ ಪರಿಭಾವ ಬಾಧೆಯನು ನೋಡು ನೀನು ಪರಿಭಾವ ಬಾಧೆಯನು ರೂಪೆ ಮಾಡು ಬೇಗನು ಲಭಯ ವಿಷ್ಣು ರೂಪೆ ಮಾಡು ಬೇಗನು ಲಭಯ ವಿಷ್ಣು ಶಂಕರ ಕಾಡುವ ಬಾಧೆ ಬೇರೆ ಬೇರಿನ್ನು ಮೈ ದೋರಿ ಕಾಡುವ ಬಾಧೆ ನೂರು ಸಾಸಿರ ಕೋಟಿ ಯುಂಟು ಶಂಕರ ಮೀರ ನರಿ ದಿವ ನನಗೆ ನೀನೇ ತೊಲಗ ಸಾಗಿಸಿ ಸುಖ ನೀನೇ ತೊಲಗಿಸಿ ಸುಖ ಸೂರ ಗೊಡು ಗುರು ಶಂಭು ಲಿಂಗ ಶಂಕರ ಸೂರ ಗೊಡು ಗುರು ಶಂಭು ಲಿಂಗ ಶಂಕರ ನೋಡು ನೀನ ಪ್ರಭಾವ ಬಾಧೆಯನು ರೂಪೆ ಮಾಡು ಬೇಗಾದು ಲಭಯ ಸುಖ ತೋರದಯ್ಯ ಮಾದಿ ಸಿದ್ಧಿ ಹೆಂಗ ಮಾದಿ ಪೇರ್ಮಾಲೋಕ ಹಿಂಗದಣಿ ಮಾದಿ ಸಿದ್ಧಿ ಹೆಂಗ ಮಾಗಿ ಪೇರ್ಮಾಲೋಕ ದಂಗುರವೆನಿಸಿ ಶಂಭೋ ಲಿಂಗದನು ವರಿಯಾದೀರೇ ದಂಗುರವೆನಿಸಿ ಶಂಭೋ ಲಿಂಗದನು ವರಿಯಾದಿ